ಸಮಗ್ರ ಮಾಹಿತಿ ಕುರಿತು ಸರಣಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಆಲೂಗಡ್ಡೆ ಬೆಳೆಯಲ್ಲಿ ಕಂಡುಬರುವ ರೋಗಗಳ ನಿರ್ವಹಣೆ ಕ್ರಮಗಳ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ವೈಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಕಂಡು ಬರತಕ್ಕಂತಹ ವಿವಿಧ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆಲೂಗಡ್ಡೆ ಬಿತ್ತನೆಯಾಗಿ ಈಗಾಗಲೇ ಅನೇಕ ಬೆಳೆ ಮಧ್ಯಮ ಹಂತದಲ್ಲಿ ಇದೆ, ಇನ್ನು ಕೆಲವು ಕಟಾವಿಗೂ ಕೂಡ ಹತ್ತಿರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅನೇಕ ರೋಗಗಳು ಮತ್ತು ಕೀಟಗಳು ಈ ಆಲೂಗಡ್ಡೆ ಬೆಳೆಯನ್ನು ಬಾಧಿಸ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ. ಯಾವೆಲ್ಲ ರೋಗಗಳು ಮತ್ತು ಕೀಟಗಳು ಆಲೂಗಡ್ಡೆ ಬೆಳೆಯನ್ನು ಬಾಧಿಸುತ್ತೆ, ಅದಕ್ಕೆ ನಿರ್ವಹಣಾ ಕ್ರಮಗಳು ಏನು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಡಾಕ್ಟರ್ ವೈಎಸ್ ಮಹೇಶ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಆಲೂಗಡ್ಡೆ ಬೆಳೆಯನ್ನು ಅನೇಕ ರೋಗಗಳು ಬಾಧಿಸುತ್ತೆ, ಆ ಕಾರಣಕ್ಕಾಗಿಯೇ ಆಲೂಗಡ್ಡೆ ಬೆಳೆಯುವಂಥದ್ದನ್ನು ಅನೇಕ ಕೃಷಿಕರು ಕೈಬಿಟ್ಟಿದ್ದಾರೆ. ಈಗಲೂ ಕೂಡ ರೋಗಕ್ಕೆ ಏನು ಕೊನೆ ಇಲ್ಲ, ಅನೇಕ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಲೂಗಡ್ಡೆ ಬೆಳೆಯನ್ನು ಬಾಧಿಸ್ತಕ್ಕಂತಹ ಪ್ರಮುಖವಾದಂತಹ ರೋಗಗಳು ಯಾವ್ಯಾವುದು? ಆಲೂಗಡ್ಡೆ ಬೆಳೆಯಲ್ಲಿ ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಬರುವಂತಹ ರೋಗಗಳು ಅತಿ ಮುಖ್ಯವಾದ ಮತ್ತು ಅತಿ ಪ್ರಬಲವಾದದ್ದು ಅಂದರೆ ಕೊನೆಯ ಅಂಗಮರಿ ರೋಗ, ತದನಂತರ ಮೊದಲ ಅಂಗಮರಿ ರೋಗ, ಮತ್ತೆ ದುಂಡಾಣು ಸೊರಗು ರೋಗ, ಆನಂತರ ನಂಜಾಣು ರೋಗಗಳು. ಇವಿಷ್ಟು ಆಲೂಗಡ್ಡೆ ಬೆಳೆಯನ್ನು ಬಾಧಿಸ್ತಕ್ಕಂತಹ ಪ್ರಮುಖವಾದಂತಹ ರೋಗಗಳು. ಈ ಕೊನೆಯ ಅಂಗಮಾರಿ ರೋಗ ಅನ್ನುವಂಥದ್ದು ತುಂಬಾ ಸಮಸ್ಯೆಯನ್ನ ನಮ್ಮ ಬೆಳೆಗೆ ಉಂಟು ಮಾಡುತ್ತೆ. ಅದೇ ಕಾರಣಕ್ಕಾಗಿ ಇವತ್ತು ಅನೇಕ ಕೃಷಿಕರು ಆಲೂಗಡ್ಡೆ ಸಾಗುವಳಿಯನ್ನೇ ಕೈಬಿಟ್ಟಿರ್ತಕ್ಕಂಥದ್ದು. ಈ ಕೊನೆಯ ಅಂಗಮಾರಿ ರೋಗ ಯಾವ ಸಂದರ್ಭದಲ್ಲಿ ಬರುತ್ತೆ, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ಈಗ ಕೊನೆಯ ಅಂಗಮಾರಿ ರೋಗ ಆಲೂಗಡ್ಡೆ ಬೆಳೆಯಲ್ಲಿ ಮುಖ್ಯವಾಗಿ ನಾವು ನಾಟಿ ಮಾಡಿದ ಒಂದು ತಿಂಗಳಲ್ಲಿ ಶುರುವಾಗುತ್ತೆ. ಅದು ಹೆಚ್ಚಾಗಿ ಅಂದ್ರೆ ವಾತಾವರಣದ ಮೇಲೆ ಅವಲಂಬನೆ ಆಗಿರ್ತದೆ. ಮುಖ್ಯವಾಗಿ ಏನಂದ್ರೆ ನಮ್ಗೆ ವಾತಾವರಣದಲ್ಲಿ ತೇವಾಂಶ ಕನಿಷ್ಠ ಪಕ್ಷ 90%ಗಿಂತ ಹೆಚ್ಚಾಗಿರೋದು, ಮತ್ತೆ ಉಷ್ಣಾಂಶ 25 ಡಿಗ್ರಿಗಿಂತ ಕಡಿಮೆ ಇರೋದು, ಮತ್ತೆ ರಾತ್ರಿಯ ಉಷ್ಣಾಂಶ 20 ಡಿಗ್ರಿಗಿಂತ ಕಮ್ಮಿ ಇರೋದಿದ್ರೆ ಇದು ಬಹಳ ವೇಗವಾಗಿ ರೋಗ ಬರ್ತದೆ. ಇದೊಂದು ಜೊತೆಗೆ ಏನಂದ್ರೆ ತುಂತುರು ಮಳೆ ಇರಬೇಕು, ತುಂತುರು ಮಳೆ ಮತ್ತೆ ಮೋಡ ಕವಿದ ವಾತಾವರಣ ಇದ್ರೆ ಈ ರೋಗ ಬರುವ ಮುನ್ಸೂಚನೆ ಇರ್ತದೆ. ಏನ್ ಲಕ್ಷಣಗಳು ಗೋಚರಿಸುತ್ತೆ ಇದು ಬಂದಂತಹ ಸಂದರ್ಭದಲ್ಲಿ? ಈ ವಾತಾವರಣದಲ್ಲಿ ಆಗ್ಲೇ ಹೇಳದಂಗೆ ಏನು ಕಡಿಮೆ ಉಷ್ಣಾಂಶ, ಅತಿ ತೇವಾಂಶ ಮತ್ತೆ ತುಂತುರು ಮಳೆ ಇದ್ದಾಗ ನಮ್ಗೆ ನೀರಿನಲ್ಲಿ ತೊಯ್ದಂತ ಚುಕ್ಕೆಗಳು ಎಲೆಯ ತಳಭಾಗದಲ್ಲಿ ಕಾಣಿಸ್ಕೊಳ್ತವೆ. ಅದು ಹೆಚ್ಚಾಗಿ ಅಂದ್ರೆ ಮಣ್ಣಿಗೆ ಹತ್ತಿರ ಆಗುವಂತ ಹಳೆ ಎಲೆಗಳಲ್ಲಿ ಮೊದಲು ಕಾಣಿಸ್ತದೆ, ಅಂದ್ರೆ ನೀರಿನಲ್ಲಿ ತೊಯ್ದಂತ ಚುಕ್ಕೆಗಳು. ಕ್ರಮೇಣ ಏನಾಗುತ್ತೆ, ಆ ನೀರಿನಲ್ಲಿ ತೊಯ್ದಂತ ಚುಕ್ಕೆಗಳು ಅದರದ ಬಣ್ಣ ಏನಾಗುತ್ತೆ, ಕಂದು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಅದೇ ರೀತಿ ಏನು ವಾತಾವರಣದಲ್ಲಿ ತೇವಾಂಶ ತುಂತುರು ಮಳೆ ಹೆಚ್ಚಾದಾಗ ಏನಾಗುತ್ತೆ, ಎಲೆಯ ತಳಭಾಗದಲ್ಲಿ ಒಂದು ಶಿಲೀಂಧ್ರ ಅದು ಅಲ್ಲಿ ಉತ್ಪತ್ತಿ ಆಗುತ್ತೆ. ಅದನ್ನ ನಾವು ಫೈಟೋಪ್ತರ ಇನ್ಫೆಸ್ಟೆನ್ಸ್ ಅಂತ ಹೇಳ್ತೀವಿ ಶಿಲೀಂಧ್ರ. ಅದು ಕ್ರಮೇಣ ಏನಾಗುತ್ತೆ, ಎಲೆಯ ತಳಭಾಗವನ್ನು ಆವರಿಸಿಕೊಂಡು ಹೋಗಿ ಎಲೆಯ ಪೂರ್ತಿ ಭಾಗವನ್ನು ಸಹ ಅದು ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತೆ. ಎಲೆ ನಂತರ ಎಲೆ ತೊಟ್ಟುಗಳು ಮತ್ತೆ ಕಾಂಡಗಳ ಮೇಲೆ ಸಹ ನಾವು ಮೊದಲು ಕಂದು ಬಣ್ಣದ ಚುಕ್ಕೆಗಳು ನೋಡಬಹುದು, ಕ್ರಮೇಣ ಅದ್ರ ಮೇಲೆ ಸಹ ನಾವು ಶಿಲೀಂಧ್ರವನ್ನು ನೋಡಬಹುದು. ಅದೇ ರೀತಿ ಕಾಂಡ ಆದ್ಮೇಲೆ ಅದು ಮತ್ತೆ ಏನಾಗುತ್ತೆ, ಬೆಳವಣಿಗೆ ಹಂತದಲ್ಲಿರುವ ಗಡ್ಡೆಗಳು ಸಹ ಅದು ತಲುಪಿಸುತ್ತೆ, ಆವರಿಸುತ್ತೆ. ಅದು ಸಹ ಆವರಿಸಿ ಏನಾಗುತ್ತೆ, ಬೆಳವಣಿಗೆ ಗಡ್ಡೆಗಳೇನಾಗುತ್ತೆ ಅದ್ರ ಮೇಲೆ ಸಹ ನಾವು ಏನೋ ಒಂದು ಸಾಫ್ಟ್ ಟಿಶ್ಯೂ ಅಂತ ಹೇಳ್ತೀವಿ, ಮೆದು ಟಿಶ್ಯೂ ಅಂತ ಹೇಳಿ, ಅಲ್ಲೂ ಸಹ ನಾವು ಮೊದಲು ಕಪ್ಪಾದ ಒಂದು ಭಾಗವನ್ನು ನೋಡ್ತೇವೆ. ಕ್ರಮೇಣ ಆಗುತ್ತೆ ಅದು ರೋಗ ಬಂತ ಭಾಗ ಏನಾಗುತ್ತೆ, ಕೊಳೆತ್ಕೊಂಡು ಹೋಗುತ್ತೆ. ಅದೇ ರೀತಿ ಈ ರೋಗಾಣು ಏನಾಗುತ್ತೆ, ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಮಣ್ಣಿಗೆ ಸೇರ್ಕೊಂಡು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅದು ಮಣ್ಣಿನಲ್ಲಿ ಹರಡುತ್ತೆ. ಜೊತೆಗೆ ಇನ್ನೊಂದು ನಾವು ಇದ್ರದ್ದು ನಾವು ಎಸೆಕ್ಚುವಲ್ ಸ್ಟೇಜ್ ಅಂತ ಹೇಳ್ತೀವಿ, ಅದು ಸ್ಪೊರೆಂಜಿಯಸ್ ಸ್ಪೋರ್ಸ್. ಅದು ಏನಾಗುತ್ತೆ, ವಾತಾವರಣದಲ್ಲಿ ಗಾಳಿಯ ಮುಖಾಂತರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಥವಾ ಒಂದು ತಾಕಿನಿಂದ ಇನ್ನೊಂದು ತಾಕಿಗೆ ವಾತಾವರಣದಲ್ಲಿ ಏನು ಅದಕ್ಕೆ ಬೇಕಾದ ಒಂದು ಕಂಡೀಷನ್ ಇದ್ದಾಗ ಅದು ಅದನ್ನ ರೋಗನ ಸ್ಪ್ರೆಡ್ ಮಾಡಿಕೊಂಡು ಹೋಗ್ತಾ ಇರ್ತದೆ. ಅದು ತುಂಬಾ ಅತ್ಯಂತ ವೇಗವಾಗಿ ಅದು ಹರಡುತ್ತೆ ಅಲ್ವಾ, ಏನ್ ಕಾರಣ ಅದಕ್ಕೆ? ಹೆಚ್ಚಾಗಿ ವೇಗವಾಗಿ ಏನು ಕಾರಣ ಅಂದ್ರೆ, ಹೋದ ವರ್ಷ ಮತ್ತು ಈ ವರ್ಷ ನಾವು ಈ ರೋಗದ ತೀವ್ರತೆ ಕಡಿಮೆ ಕಂಡಿದ್ದೀವಿ. ಅದ್ಬಿಟ್ಟು ನಾವು 2022 ಏನಾಗಿದೆ, ಜೂನ್ 4ನೇ ವಾರ ಮತ್ತೆ ಜುಲೈ 1ನೇ ವಾರದಲ್ಲಿ ಯಾವಾಗಲೂ ಮಳೆ ಇರ್ತಿತ್ತು. ಅದು ಎಲೆಗಳ ಮೇಲೆ ಯಾವಾಗ ನೀರು ನಿಂತ್ಕೊಂಡಾಗ ಏನಾಗುತ್ತೆ, ಈ ಶಿಲೀಂಧ್ರ ಬೆಳವಣಿಗೆ ಆಗುತ್ತೆ. ಬೆಳವಣಿಗೆ ಆಗಿ ಏನು ಎಲೆಯ ಪತ್ರ ಅರಿತನ್ನ ಸಾಯಿಸ್ಕೊಂಡು ಹೋಗ್ತದೆ. ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಈ ಆಲೂಗಡ್ಡೆ ಬೆಳೆಯಲ್ಲಿ ಮೇಲೆ ಎಲೆಗಳು ಯಾವ ರೀತಿ ಆ ರೀತಿ ಗಡ್ಡೆ ಬೆಳವಣಿಗೆ ಇರ್ತದೆ. ಅಂದ್ರೆ ಎಲೆಯಲ್ಲಿ ಆಹಾರ ಉತ್ಪತ್ತಿ ಆಗಿ ಅದರದ್ದೇನು ಎಲ್ಲ ಒಂದು ಅಂಶ ಏನು ಗಡ್ಡೆಗೆ ಅದು ಇಳ್ಕೊಂಡು ಹೋಗ್ತದೆ. ಯಾವಾಗ ನಾವು ಎಲೆಗಳು ನಾಶ ಆಗ್ತವೆ ಆವಾಗ ಏನಾಗುತ್ತೆ, ಗಡ್ಡೆಗಳ ಬೆಳವಣಿಗೆ ಕಡಿಮೆ ಆಗುತ್ತೆ. ಇದು ನೀವು ಕೇಳಿರಬಹುದು, ನಾವು ಐರ್ಲೆಂಡ್ ದೇಶದಲ್ಲಿ 1845 ಇಸ್ವಿಲಿ ಒಂದೇ ವಾರದಲ್ಲಿ ಅಥವಾ 7 ದಿನದೊಳಗಡೆ ಇಡೀ ದೇಶದಲ್ಲಿರುವ ಒಂದು ಆಲೂಗಡ್ಡೆ ಬೆಲೆಯನ್ನ ನಾಶ ಮಾಡ್ತು. ಅದರಿಂದ ಏನಾಗುತ್ತೆ, ಅಲ್ಲಿ ಒಂದು ಕ್ಷಾಮ ಉಂಟಾಗಿ ಕಡಿಮೆ ಅಂದ್ರೆ 7 ಲಕ್ಷ ಜನ ಅಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಆಹಾರ ಇಲ್ದಂಗೆ, ಮತ್ತೆ ಒಂದು 10 ಲಕ್ಷ ಜನ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗ್ಬಿಡ್ತಾರೆ. ಆ ರೀತಿ ಇದು ಅಷ್ಟೊಂದು ಗಂಭೀರವಾದ ಒಂದು ರೋಗ. ಬಟ್ ಏನಂದ್ರೆ, ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಹಾಸನದಲ್ಲಿ ಏನೋ ಒಂದು ತೇವಾಂಶ ಕಡಿಮೆ ಆಗುತ್ತೆ, ಪ್ಲಸ್ ಇನ್ನೊಂದು ಉಷ್ಣಾಂಶನೂ ಸಹ ಮೊದಲಿನ 2 ವರ್ಷದಿಂದ ಇದ್ದಂಗಷ್ಟು ಇಲ್ಲ. ಹಂಗಾಗಿ ಕಳೆದ ವರ್ಷ ಮತ್ತು ಈ ವರ್ಷ ನಾವು ಈ ರೋಗದ ತೀವ್ರತೆ ನಾವು ಸ್ವಲ್ಪ ಕಡಿಮೆ ಕಾಣ್ತಾ ಇದೀವಿ. ಈ ರೋಗ ಬಂದಂತ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆಯನ್ನು ಮಾಡಬೇಕು? ಮುಖ್ಯವಾಗಿ ನಾವು ಏನು ಈ ಕಡೆಯ ಅಂಗಮಾರಿ ರೋಗನ ನಾವು ತಡೆಗಟ್ಟಬೇಕಾದ್ರೆ ಮುಂಜಾಗ್ರತೆ ಕ್ರಮವಾಗಿ 50% ರೋಗ ಬರ್ದಂಗೆ ನಾವು ಮಾಡ್ಬೇಕಂದ್ರೆ, ಅಥವಾ ಬಿತ್ತನೆ ಬೀಜಗಳಲ್ಲಿ ಏನೋ ರೋಗಾಣು ಇದ್ರೆ ಅದನ್ನು ಸಾಯಿಸ್ಬೇಕಂದ್ರೆ, ಬಿತ್ತನೆಗೆ ಮೊದಲು ನಾವು ಏನ್ ಮಾಡ್ಬೇಕು, ಗಡ್ಡೆಗಳು ಏನಿರುತ್ತೋ ಅದನ್ನ ನಾವು ಕತ್ತರಿಸಿ ಅದನ್ನ ನೆರಳಿನಲ್ಲಿ ಒಂದು 5-6 ದಿನ ಒಣಗಿಸಿ ಆಮೇಲೆ ನಾವು ಬೀಜೋಪಚಾರ ಮಾಡ್ಬೇಕು. ಬೀಜೋಪಚಾರ ಮಾಡ್ಲಿಕ್ಕೆ ಮುಖ್ಯವಾದ ಒಂದು ಶಿಲೀಂಧ್ರ ನಾಶಕ ಅಂದ್ರೆ ರೈತರು ತಿಳ್ಕೊಬೇಕು, ಅದು ಮ್ಯಾಂಕಜಬ್ ಅಂತ ಹೇಳ್ತೀವಿ, 70 WP, ಅದನ್ನ 1 ಲೀಟರ್ಗೆ 4 ಗ್ರಾಮ್, ಜೊತೆಗೆ ಒಂದು ದುಂಡನಾಶಕ ಸ್ಟೆಪ್ಟೋಸೆಕಿಲಿನ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 1/2 ಗ್ರಾಮ್ನಂತೆ ದ್ರಾವಣ ಮಾಡ್ಕೊಂಡು 50 ಲೀಟರ್ ದ್ರಾವಣ ಮಾಡ್ಕೊಂಡು ಅದೇನು ಗಡ್ಡೆಗಳೇನು ನಾವು ಏನು ಬಿತ್ತನೆಗೇನು ನಾವು ತಂದಿರ್ತೀವಿ ಅದನ್ನ ನಾವು ಈರುಳ್ಳಿ ಬಳೆ ಚೀಲದಲ್ಲಿ ತುಂಬಿಕೊಂಡು ಕನಿಷ್ಠ ಪಕ್ಷ ಒಂದು 10 ನಿಮಿಷ ಅದ್ರಲ್ಲಿ ಅದ್ಬೇಕು. ಅದ್ಬಿಟ್ಟು ಅದನ್ನ ನಾವು ನೆರಳಿನ ಒಣಗಿಸ್ಬೇಕು. ಒಣಗಿಸಿ ನಾವು ಒಂದು 2-3 ದಿನ ಆದ್ಮೇಲೆ ನಾವು ಅದನ್ನ ನಾಟಿ ಮಾಡಿದ್ರೆ ಬೀಜದಿಂದ ಬರುವಂತ ಏನಾದ್ರೂ ರೋಗನು ಇದ್ರೆ, ಜೊತೆಗೆ ಏನ್ ನಾವು ನಾಟಿ ಮಾಡಿದ್ಮೇಲೆ ಮಣ್ಣಲ್ಲಿ ಏನಾದ್ರೂ ಇದ್ರೆ ಅದು ರೋಗ ಬರ್ದಂಗೆ ತಡೆದಿದೆ. ಅಥವಾ ಈಗ ಆಲ್ರೆಡಿ ರೋಗ ಬಂದಿದೆ, ನಾವು ಮೇ ಕೊನೆ ವಾರದಲ್ಲಿ ಆಲೂಗಡ್ಡೆ ಹಾಕಿದ್ದೀವಿ, ಜೂನ್ನಲ್ಲಿ ತುಂತುರು ಮಳೆ ಬಂತು, ಮುಖ್ಯವಾಗಿ ಏನಾಗುತ್ತೆ, 1 ತಿಂಗಳು ಆದ್ಮೇಲೆ ರೋಗ ಕಾಣಿಸ್ಕೊಳುತ್ತೆ. ಅದಕ್ಕಿಂತ ಮೊದಲು ರೋಗ ಕಮ್ಮಿ ಕಾಣಿಸ್ಕೊಳುತ್ತೆ, ಯಾಕಂದ್ರೆ ಮೊಳಕೆ ಬರೋದೇ 15 ದಿನ ಆಗುತ್ತೆ, ಆಮೇಲೆ ಬೆಳವಣಿಗೆ ಆಗಿ ಕರೆಕ್ಟಾಗಿ ನಾವು ಏನು ದಿಂಡಿ ಹರಿಸ್ಬೇಕಾದ್ರೆ ಆವಾಗ ರೋಗ ಕಾಣಿಸ್ಕೊಳುತ್ತೆ. ಅದಕ್ಕೆ ರೈತರು ಏನ್ ಮಾಡ್ಬೇಕು, ಇನ್ನೇನು ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದೆ, ಮೋಡ ಕವಿದ ವಾತಾವರಣ ಆಗ್ತದೆ, ತುಂತುರು ಮಳೆ ಆಗೋ ಚಾನ್ಸ್ ಇದೆ ಅಂದಾಗ ಏನ್ ಮಾಡ್ಬೇಕು, ಹವಾಮಾನ ಇಲಾಖೆಯವರು ಸೂಚನೆ ಕೊಡ್ತಾರೆ, ಆವಾಗ ಏನ್ ಮಾಡ್ಬೇಕು, ಮುಂಜಾಗ್ರತೆ ಕ್ರಮವಾಗಿ ನಾವು ಸ್ಪರ್ಶ ಶಿಲೀಂಧ್ರ ನಾಶಕವಾದ ಮ್ಯಾಂಕೋಜಬ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 3 ಗ್ರಾಮ್ ಅಥವಾ ZNF-78 ಅದನ್ನ ಸಹ ನಾವು 1 ಲೀಟರ್ಗೆ 7 ಗ್ರಾಮ್ ಅದನ್ನ ಮಿಶ್ರಣ ಮಾಡಿ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಎಲೆಗಳ ಮೇಲೆ ಬೀಳುವಂತೆ ಸಮಾನವಾಗಿ ನಾವು ಸಿಂಪಡಣೆ ಮಾಡ್ಬೇಕು. ಏನಾಗುತ್ತೆ, ಇದು ಸ್ಪರ್ಶ ಶಿಲೀಂಧ್ರ ನಾಶಕ ಇರುತ್ತೆ, ಎಲೆಗಳ ಮೇಲೆ ಇದ್ರೆ ಅದು ಏನೇ ಒಂದು ಶಿಲೀಂಧ್ರ ನಾಶಕದ ಏನು ಕಣಗಳು ಬಂದ್ ಬಿದ್ರೆ ಏನಾಗುತ್ತೆ, ಅದು ಅಲ್ಲೇ ಸತ್ತೋಗುತ್ತೆ, ರೋಗ ಮುಂದುವರೆದಿಲ್ಲ. ಅಥವಾ ಇದನ್ನು ಸ್ಪ್ರೇ ಮಾಡಿದ್ರಿ ಮತ್ತೆ ಏನು ವಾತಾವರಣದಲ್ಲಿ ತಂಪಾದ ವಾತಾವರಣ ಆಯ್ತು, ಮತ್ತೆ ಏನು ಮೋಡ ಕವಿದ ವಾತಾವರಣ ಇತ್ತು, ತುಂತುರು ಮಳೆ ಇತ್ತು, ಅವು ಏನ್ ಮಾಡ್ಬೇಕು, 15 ದಿನಗಳಾದ್ಮೇಲೆ ನೀವು ನೋಡ್ಕೊಬೇಕು ಎಲ್ಲ ಒಂದು ಅಲ್ಲಿ ಇಲ್ಲಿ ಗಿಡಗಳಲ್ಲಿ ಕಾಣಿಸ್ಕೊಂಡಿದೆ. ನಾವು ಅವಾಗ ಸೂಕ್ಷ್ಮವಾಗಿ ಯಾವಾಗಲೂ ಅಷ್ಟೇ ಕೆಳಭಾಗದ ಎಲೆಗಳನ್ನು ನಾವು ಗಮನಿಸ್ತಾ ಇರಬೇಕು. ಆವಾಗ ಏನ್ ಮಾಡ್ಬೇಕು, ನಾವು ಸ್ಪರ್ಶ ಶಿಲೀಂಧ್ರ ನಾಶಕ ಅಂತ ಹೇಳ್ತೇವೆ, ಕಾಂಬಿ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅದನ್ನ ನಾವು ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕಾಗುತ್ತೆ. ಅದ್ರಲ್ಲಿ ಮುಖ್ಯವಾಗಿ ಏನಂದ್ರೆ, ನಾವು ಡೈ ಮತ್ತೆ ಮರ್ಪ್ ಅಂತ ಹೇಳ್ತೀವಿ, ಅದನ್ನ ಅದು ಅಂತೆರೋಪಿಕ್ ಶಿಲೀಂಧ್ರ ನಾಶಕ, ಅದನ್ನ 1 ಗ್ರಾಮ್ ಜೊತೆಗೆ ಮ್ಯಾಂಕಜಬ್ 3 ಗ್ರಾಮ್ ಇದನ್ನ ಮಿಶ್ರಣ ಮಾಡಿ ಒಂದು ಸಿಂಪಡಣೆ ಮಾಡಬೇಕು. ಜೊತೆಗೆ ಅದಕ್ಕೆ ನಾವು ಒಂದು ಸ್ಟಿಕ್ಕರ್ ಅಂತ ಹೇಳ್ತೀವಿ, ಅಂದ್ರೆ ಅಂಟು ಅಂತ, ಅದನ್ನ ನಾವು 1 ಲೀಟರ್ಗೆ 1 ML ಹಾಕೊಂಡು ನಾವು ಸಿಂಪಡಣೆ ಮಾಡಿದ್ರೆ ಏನಾಗುತ್ತೆ, ರೋಗ ಬರೋದು ಕಡಿಮೆ ಆಗುತ್ತೆ. ನಂತರ 15 ದಿನಗಳ ಅಂತರದಲ್ಲಿ ಬೇರೆ ಶಿಲೀಂಧ್ರ ನಾಶಕವಾದ ಅದನ್ನ ನಾವೇನ್ ಹೇಳ್ತೀವಿ, ಸೈಮಾಗ್ಜಿನಿಲ್ ಅಂತ ಹೇಳ್ತೀವಿ, ಸೈಮಾಗ್ಜಿನಿಲ್ ಪ್ಲಸ್ ಅದು ಮ್ಯಾಂಕಜಬ್, ಅದು ಕಾಂಬಿ ಪ್ರಾಡಕ್ಟ್ ಅಂತ ಮಿಶ್ರಣ ಆಗಿರ್ತದೆ, ಅದನ್ನ 1 ಲೀಟರ್ ನೀರಿಗೆ 3 ಗ್ರಾಮ್ ಅಂತ ಸಿಂಪಡಣೆ ಮಾಡಬೇಕು. ಅಥವಾ ಬೇರೆ ಶಿಲೀಂಧ್ರನಾಶಕ ಸಿಂಪಡಣೆ ಮಾಡ್ತೀವಿ ಅಂದ್ರೆ ಅದರಲ್ಲೂ ಮತ್ತೆ ನಾವು ಫೆಮಾಕ್ಸಿಡೋನ್ ಅಂತ ಹೇಳ್ತೀವಿ, ಅದು ಮತ್ತೆ ಜೊತೆಗೆ ಸೈಮಾಗ್ಜಿನಿಲ್ ಅಂತ ಅದೊಂದು ಕಾಂಬಿ ಪ್ರಾಡಕ್ಟ್, ಅದನ್ನು ಸಹ ನಾವು 1 ML 1 ಲೀಟರ್ಗೆ ಅದನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಈ ಜೊತೆಗೆ ನಾವು ಇನ್ನೊಂದು ಮುಖ್ಯವಾಗಿ ನಾವು ಕಳೆದ 1-2 ವರ್ಷದಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಿಂದ ಇನ್ನೊಂದು ಔಷಧಿ ಒಂದು ನಾವು ರೈತರಿಗೆ ಸಿಫಾರಸು ಮಾಡಿದ್ದೀವಿ, ಅದನ್ನ ನಾವು ಏನು ಅಮೆಟೋಟಾಡಿನ್ ಅಂತ ಹೇಳ್ತೀವಿ, ಜೊತೆಗೆ ಅಮೆಟೋಟಾಡಿನ್ ಪ್ಲಸ್ ಡೈಮೆಥಮರ್ಫ್, ಇದು ಸಹ ನಮಗೆ ಮಿಶ್ರಣ ಒಂದು ಶಿಲೀಂಧ್ರ ನಾಶಕ, ಇದನ್ನ ಲೀಟರ್ಗೆ 3 ML ಅಂತೆ. ಅಥವಾ ನಾವು ರೈತರಿಗೆ ಏನಾದರೂ ಅದ್ರ ಬಗ್ಗೆ ಬೇಗ ನಮ್ಗೆ ಗೊತ್ತಾಗ್ಬೇಕಂದ್ರೆ ಜಾಂಪುರ್ ಅಂತ ಹೇಳ್ತೀವಿ ಒಂದು ಕಂಪ್ನಿದು, ಅದನ್ನ 1 ಲೀಟರ್ಗೆ 3 ml ಆಗಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದ್ರೆ ನಾವು ಈ ರೋಗನ ಹತೋಟಿ ಮಾಡಬಹುದು. ಮತ್ತೆ ಯಾವುದೇ ಅಲ್ಲಿ ಶಿಲೀಂಧ್ರನಾಶಕನ ನಾವು 15 ದಿನಕ್ಕೆ ಒಂದ್ಸಮ ನಾವು ಬದಲಾವಣೆ ಮಾಡ್ಕೊಂಡಿದ್ರೆ ನಾವು ಈ ರೋಗನ ಹತೋಟಿ ಮಾಡಬಹುದು. ಹೀಗೆ ಕೊನೆಯ ಅಂಗಮಾರಿ ರೋಗವನ್ನ ನಿರ್ವಹಣೆಯನ್ನ ಮಾಡುವ ಕ್ರಮಗಳು ಹೀಗಿರುತ್ತೆ. ಇನ್ನು ಈ ಮೊದಲ ಅಂಗಮಾರಿ ರೋಗ ಅಂತ ಹೇಳಿದ್ರಿ, ಇದು ಯಾವಾಗ ಬರೋ ಸಾಧ್ಯತೆ ಇರುತ್ತೆ, ಇದರ ಲಕ್ಷಣಗಳು ಹೇಗಿರುತ್ತೆ? ಈ ಮೊದಲ ಅಂಗಮಾರಿ ರೋಗ ನಾವು ಆಲೂಗಡ್ಡೆಯಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಾವು ಹಿಂಗಾರಿನಲ್ಲಿ ನವಂಬರ್ ವಾರದಲ್ಲಿ ಅಥವಾ ಅಕ್ಟೋಬರ್ 3 ಅಥವಾ 4 ವಾರದಲ್ಲಿ ನಾವು ಆಲೂಗಡ್ಡೆ ಹಾಕ್ತೀವ ಆ ಬೆಳೆಗಳೇ ಜಾಸ್ತಿ ಕಾಣಿಸ್ಕೊಳುತ್ತೆ. ಏನಕ್ಕೆ ಅಂದ್ರೆ ಹಿಂಗಾರಿನಲ್ಲಿ ಸ್ವಲ್ಪ ಚಳಿ ಇರ್ತದೆ ಮತ್ತೆ ಹಿಮ ಬೀಳ್ತಾ ಇರ್ತದೆ, ಆ ಒಂದು ವಾತಾವರಣದಲ್ಲಿ ಇದು ಈ ರೋಗ ಏನು ಮೊದಲ ಅಂಗಮಾರಿ ರೋಗ ಜಾಸ್ತಿ ಬರುತ್ತೆ. ಇದೇನಂದ್ರೆ ಮುಖ್ಯವಾಗಿ ಏನಾಗುತ್ತೆ, ಎಲೆಗಳ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳನ್ನು ಕಾಣಿಸ್ಕೊತೇವೆ, ಅಂದ್ರೆ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊತೇವೆ. ಅದು ಕ್ರಮೇಣ ಅಗಲ ಹಾಕೊಂಡು ಹೋಗುತ್ತೆ. ಅಗಲ ಹಾಕ್ತಾಗ ಏನಾಗುತ್ತೆ, ನಾವು ಏನು ಅದನ್ನ ಟಾರ್ಗೆಟ್ ಸ್ಪಾಟ್ ಅಂತೇಳಿ ಅದ್ರ ಮೇಲೆ ರೌಂಡ್ ರೌಂಡ್ಗೆ ಒಂದು ಚಕ್ರಗಳು ಇಡ್ತವೆ. ನಾವ್ ಹೆಂಗ ನಾವು ಈ ಬಿಲ್ಲು ಹೊಡಿಬೇಕಾದ್ರೆ ಅಲ್ಲಿ ಮುಂದೆ ಒಂದು ಆ ಪಟದಲ್ಲಿ ರೌಂಡ್ ರೌಂಡ್ ತರ ಏನು ಚಕ್ರಗಳು ಹಾಕಿರ್ತಾವಲ್ಲ, ಅದೇ ರೀತಿ ಇದನ್ನ ನಾವು ಚಕ್ರಗಳನ್ನ ಕಾಣಬಹುದು. ಅದು ಚಕ್ರಗಳು ಕಾಣಿಸ್ತಾಣ, ಇದು ನಾವು ಮೊದಲ ಅಂಗಮಾರಿ ರೋಗ ಅಂತ ತಿಳ್ಕೊಂತೀವಿ. ಇದು ಸಹ ನಾವು ಶಿಲೀಂಧ್ರದಿಂದ ಬರುತ್ತೆ, ಆಲ್ಟರ್ನೇ ಸೊಲೆನೆ ಅಂತ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಮತ್ತೆ ಅದ್ರ ಸುತ್ತ ಏನಾಗುತ್ತೆ, ಕ್ರಮೇಣ ಏನಾಗುತ್ತೆ, ಅದು ಎಲೆಗಳಿಗೆ ಪೂರ್ತಿ ಇದು ಏನಾದ್ರೆ ಎಲೆಗಳ ಮಧ್ಯಭಾಗದಲ್ಲಿ ಕಾಣಿಸ್ಕೊಳುತ್ತೆ, ಎಲೆಗಳಿಗೂ ಕಾಣಿಸುತ್ತೆ. ಮತ್ತೆ ಅದೇ ರೀತಿ ರೋಗ ತೀವ್ರತೆ ಆದಾಗ ಪಕ್ಷದಲ್ಲಿ ಮಾತ್ರ ಅದು ಕಾಂಡಗಳಿಗೆ ಅದು ಆವರಿಸುತ್ತೆ. ಇದು ಸಹ ಬಹಳ ಏನು ಯಥೇಚ್ಛವಾಗಿ ಬರಲ್ಲ, ಅಲ್ಲಲ್ಲಿ ಬರ್ತದೆ. ಇದು ಬಂದಾಗ ಏನ್ ಹಾನಿ ಮಾಡುತ್ತೆ? ಇದು ಏನಂದ್ರೆ ಮುಖ್ಯವಾಗಿ ಎಲೆಗಳು. ಅದೇ ರೀತಿ ನಾವು ಏನೇ ಯಾವುದೇ ಔಷಧಿ ಸಿಂಪಡಣೆ ಮಾಡಲಿ, ಇಲ್ಲಾಂಗಂದ್ರೆ ಅದು ಹೆಚ್ಚಿನ ಅಂದ್ರೆ ರೋಗ ಜಾಸ್ತಿ ಆದ ಅಂದ್ರೆ ಕನಿಷ್ಠ 50% ಜಾಸ್ತಿ ಆದಾಗಷ್ಟೇ ನಾವು ಅದನ್ನ ಅದು ಗಡ್ಡೆಗೆ ಆವರಿಸುತ್ತೆ. ಗಡ್ಡೆಗೆ ಆವರಿಸಿ ಗಡ್ಡೆಗಳ ಮೇಲೆ ಸಹ ನಾವು ಈ ಏನು ರೌಂಡ್ಗಿರುವಂತ ಒಂದು ಚಕ್ರಗಳನ್ನ ನೋಡಬಹುದಾಗುತ್ತೆ. ಬಟ್ ಇದು ಕಡೆಯ ಅಂಗಮಾರಿ ರೋಗಕ್ಕೆ ಏನು ಬರುತ್ತಲ್ಲ ಆ ರೀತಿ ಇದು ಆಲೂಗಡ್ಡೆನ ಬಾಧಿಸೋದಿಲ್ಲ. ಈ ಮೊದಲ ಅಂಗಮಾರಿ ರೋಗವನ್ನ ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು? ಈ ಮೊದಲ ಅಂಗಮಾರಿ ನಾವು ಬಹಳ ಸುಲಭವಾಗಿ ರೈತರು ನಿರ್ವಹಣೆ ಮಾಡಬಹುದು. ಯಾವುದೇ ಒಂದು ಎಲೆಗಳ ಮೇಲೆ ಸಣ್ಣ ಚುಕ್ಕೆಗಳು ಕಾಣಿಸ್ಕೊಂಡಾಗ ಇದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಮ್ಯಾಂಕೋಜಬ್ ಅದನ್ನ 1 ಲೀಟರ್ಗೆ 3 ಗ್ರಾಮ್ ಅಂತ ಸಿಂಪಡಣೆ ಮಾಡಬಹುದು. ಇಲ್ಲ ನಾವು ಮ್ಯಾಂಕೋಜಬ್ ಎಲ್ಲ ಬೇರೆ ಮಾಡ್ತೀವಿ ಅಂದ್ರೆ ನಾವು ಕವಚ್ ಅಂತ ಹೇಳ್ತೀವಿ, ಅದು ಕ್ಲೋರೋಥಲೈನಿಲ್ ಅಂತ, ಅದನ್ನ ಸಹ ನಾವು 1 ಲೀಟರ್ಗೆ 2 ಗ್ರಾಮ್ ಅಥವಾ ಎಕ್ಸೋಕೋನೋಜಲ್ ಅಂತ ಹೇಳ್ತೀವಿ, ಅದು ಒಂದು ನೀರಿನ ದ್ರೂಪದ ಒಂದು ಶಿಲೀಂಧ್ರನಾಶಕ, ಅದನ್ನ ನಾವು 1 ಲೀಟರ್ಗೆ 1 ml ಅಂತ ಸಿಂಪಡಣೆ ಮಾಡಬಹುದು. ಇಲ್ಲ ಅದು ಇಲ್ಲ ಬೇರೆ ಇನ್ನೊಂದು ಶಿಲೀಂಧ್ರನಾಶಕ ಬೇಕು ಅಂದ್ರೆ ನಾವೇನೇ ಡೇಫೆನ್ ಕೊನೋಜಲ್ ಅಂತ ಹೇಳ್ತೀವಿ, ಅದನ್ನ ಯೂಸಲಿ ಅಂದ್ರೆ ಕಾಮನ್ ಆಗಿ ಸಿಗುವಂತ ಔಷಧಿ ಹೆಸರು ಸ್ಕೋರ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 1 ml ಅಂತೆ 1 ml ಅಂತ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದು ಸಾಕು, ನಾವು ರೋಗನ ಪೂರ್ತಿ ಹತೋಟಿಗೆ ತರಬಹುದು. ಇದಕ್ಕೇನಾದ್ರೂ ರೋಗ ನಿರೋಧಕ ತಳಿಗಳು ಅಥವಾ ಈ ಬೀಜೋಪಚಾರದ ಕ್ರಮಗಳೇನಾದ್ರೂ ಇದಾವ ಹೇಗೆ? ಮೊದಲ ಅಂಗಮಾರಿ ರೋಗಕ್ಕೆ ಯಾವುದೇ ಒಂದು ತಳಿಗಳಿಲ್ಲ. ಬಟ್ ಆಗ್ಲೇ ಹೇಳಿದಂಗೆ ನಾವು ಮೊದಲೇ ಹೇಳಿದಂಗೆ ಕಡೆಯ ಅಂಗಮಾರಿ ರೋಗಕ್ಕೆ ಇತ್ತೀಚಿನ ಒಂದು ಸಂಶೋಧನೆಯಲ್ಲಿ ಕಳೆದ 2 ವರ್ಷದ ಸಂಶೋಧನೆಯಲ್ಲಿ 2 ತಳಿಗಳು ಅದಕ್ಕೆ ಸಂಪೂರ್ಣ ರೋಗ ನಿರೋಧಕನ್ನ ಹೊಂದ್ಕೊಂಡಿದೆ. ಅಂದ್ರೆ ಕೊನೆಯ ಅಂಗಮಾರಿ ರೋಗಕ್ಕೆ ಒಂದು ಕುಫ್ರಿ ಕರಣ್ ಅಂತ ಹೇಳ್ತೀವಿ, ಅದು ಅಂಗಮಾರಿ ರೋಗಕ್ಕೆ ಪೂರ್ತಿ ನಿರೋಧಕ ಶಕ್ತಿಯನ್ನು ಹೊಂದ್ಕೊಂಡಿದೆ. ಜೊತೆಗೆ ಕುಫ್ರಿ ಗೀರಿಧರ್ ಅಂತೇಳಿ ಅದನ್ನ ಹಿಮ ಪರ್ವತ ಅಥವಾ ಏನು ಗುಡ್ಡಗಾಡಿನ ಪ್ರದೇಶದಲ್ಲಿ ಬರೆಯುವಂತಹ ಆಲೂಗಡ್ಡೆ ಪ್ರದೇಶಗಳಿಗೆ ಅಷ್ಟೇ ಅದನ್ನ ನಾವು ಶಿಫಾರಸು ಮಾಡಿದ್ವಿ ಕುಫ್ರಿ ಗಿರಿಧರ್ ಅಂತ. ಬಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕುಫ್ರಿ ಕರಣ್ ಅಂತೇಳಿ ಅದನ್ನ ನಾವು ಬಿಡುಗಡೆ ಮಾಡಿದ್ವಿ. ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ಕೊನೆಯ ಅಂಗಮಾರಿ ರೋಗ ಬರೋದಿಲ್ಲ. ಇದಿಷ್ಟು ಮೊದಲ ಅಂಗಮಾರಿ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಈ ದುಂಡಾಣು ಸೊರಗು ರೋಗ, ಇದು ಕೂಡ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ಒಂದು ಪ್ರಮುಖವಾದಂತಹ ರೋಗ. ಇದು ಯಾವ ಸಂದರ್ಭದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ, ಏನೆಲ್ಲ ಲಕ್ಷಣಗಳನ್ನ ಇದು ತೋರಿಸುತ್ತೆ? ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಸಂಶೋಧನಾ ಕೇಂದ್ರ ಆಯ್ತು ಅಥವಾ ರೈತರ ಒಂದು ತಾಕಿನಲ್ಲಿ ಆಯ್ತು, ರೈತರಿಗೆ ಇದು ಏನು ದುಂಡಾಣು ಸೊರಗು ರೋಗ ಜಾಸ್ತಿ ಏನು ಬಾಧಿಸ್ತಿದೆ. ಇದು ಮುಖ್ಯವಾಗಿ ಆಗ್ಲೇ ದುಂಡಾಣು ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ. ಇದು ಹೆಚ್ಚಾಗಿ ಏನಂದ್ರೆ ಮಣ್ಣಿನಿಂದ ಬರ್ತದೆ, ಯಾಕಂದ್ರೆ ನಾವು ಗಡ್ಡೆಗಳಲ್ಲಿ ರೋಗಾಣು ಇರೋದಿಲ್ಲ, ಯಾಕಂದ್ರೆ ನಾವು ಗಡ್ಡೆಗಳನ್ನ ಪಂಜಾಬ್ ಇಂದ ತಗೊಂಡ್ಬರ್ತೀವಿ. ಅಲ್ಲಿ ಪಂಜಾಬ್ ಇಂದ ಏನೇನು ತರ್ತೀವಲ್ಲ ಗಡ್ಡೆಗಳು, ಅದರಲ್ಲಿ ನಮಗೆ 100%, ಅದು ಬೀಜಗಳು ರೋಗದಿಂದ ಮುಕ್ತವಾಗಿರ್ತವೆ, ಅದು ದುಂಡಾಣು ರೋಗದಿಂದ. ಯಾಕಂದ್ರೆ ಅಲ್ಲಿ ಏನು ಉಷ್ಣಾಂಶ ಬಹಳ ಕಡಿಮೆ ಇರ್ತದೆ, ಅಲ್ಲಿ ಆಲೂಗಡ್ಡೆನ ನಾವು ಅಲ್ಲಿ ರೈತರು ಏನ್ ಮಾಡ್ತಾರೆ ಚಳಿಗಾಲದಲ್ಲಿ ಬೆಳೀತಾರೆ. ಚಳಿಗಾಲದಲ್ಲಿ ಏನಾಗುತ್ತೆ, ಮಣ್ಣಿನ ಒಂದು ಉಷ್ಣಾಂಶ 20 ಡಿಗ್ರಿ ಕಡಿಮೆ ಇರುತ್ತೆ, ಹಂಗಾಗಿ ಈ ರೋಗಾಣು ಇರಲ್ಲ. ಬಟ್ ಇಲ್ಲಿ ರೈತರ ತಾಕಿನಲ್ಲಿ ಯಾವಾಗ ಹೆಚ್ಚಾಗಿ ಬರುತ್ತೆ, ಯಾವಾಗ ತರಕಾರಿಗಳನ್ನ ಎಲ್ಲಿ ಬೆಳೆದಿರ್ತಾರಲ್ಲ ಅಂತ ತಾಕಿನಲ್ಲಿ ಆಲೂಗಡ್ಡೆ ಹಾಕಿದಾಗ ಈ ರೋಗ ಕಾಣಿಸ್ಕೊಳುತ್ತೆ. ಇದರ ಪ್ರಮುಖವಾದ ಲಕ್ಷಣ ಹೇಳಂದ್ರೆ ನಾಟಿ ಮಾಡಿದ ಒಂದು 20 ದಿನಗಳಿಗೆ ಕಾಣಿಸ್ಕೊಳುತ್ತೆ. ಏನಂದ್ರೆ ನಾವು ನೀರು ಕಡಿಮೆ ಆದ ಹೆಂಗೆ ಎಲೆಗಳು ಬಾಡ್ತಾವೆ ಅದೇ ರೀತಿ ಇದು ಬಾಡ್ಕೊಂಡು ಬರುತ್ತೆ. ಕ್ರಮೇಣ ರೋಗ ತೀವ್ರತೆ ಆದಾಗ ಪೂರ್ತಿ ಗಿಡ ಸತ್ತೋಗ್ಬಿಡ್ತದೆ. ಮತ್ತೆ ಇದು ತೀವ್ರತೆ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಹೂ ಬಿಟ್ಟ ಮೇಲೆ, ಮತ್ತೆ ಏನು ನಮ್ಮ ರೈತರೇನು ದಿಂಡೇರ್ಸ್ತೀವಿ ಗೊಬ್ಬರ ಕೊಟ್ಟೆ ದಿಂಡೇರ್ಸ್ದಾಗ ಇದು ರೋಗ ಜಾಸ್ತಿ ಕಾಣಿಸ್ಕೊಳ್ತೆ. ಏನಕ್ಕೆ ಯಾವಾಗ ಅಂತ ತಿಳ್ಕೊಬೋದು ರೈತರು. ಏನಕ್ಕೆ ಇದು ಬ್ಯಾಕ್ಟೀರಿಯಾ ಏನಾಗುತ್ತೆ, ಇದು ಸ್ಟ್ರಾಂಗ್ ಆಗಿ ಕಾಂಡಕ್ಕೆ ಅದು ಒಳಗಡೆಗೆ ಎಂಟ್ರಿ ಆಗಲ್ಲ. ನಾವೇನು ದಿಂಡಿ ಏರಿಸಿದಾಗ ನಾವೇನು ನೇಗಿಲನ್ನ ಹೊಡಿತೀವಿ ಆವಾಗ ಏನಾಗುತ್ತೆ ಕಾಂಡಕ್ಕೆ ಮತ್ತು ಆ ಬೇರೆಗೆ ಸ್ವಲ್ಪ ಗಾಯಗಳಾಗ್ತವೆ. ಆವಾಗ ಗಾಯಗಳಾದಾಗ ಇದು ಈ ಬ್ಯಾಕ್ಟೀರಿಯಾ ಏನು ಸಸ್ಯವನ್ನು ಸೇರಿ ಅದೇನು ಕಾಂಡದ ಭಾಗದಲ್ಲಿ ಮುಖ್ಯವಾಗಿ ಇದು ಬೇರಿನ ಮುಖಾಂತರ ಬರ್ತದೆ, ಮುಖಾಂತರ ಬಂದು ಕಾಂಡದ ಭಾಗದಲ್ಲಿ ಏನಾಗುತ್ತೆ ಅದರ ಒಂದು ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ ಅದು ಏನು ಕಾಂಡ ಪೂರ್ತಿ ಏನು ಬ್ಲಾಕ್ ಆಗಿಬಿಡ್ತದೆ. ನಾವು ಹೆಂಗೆ ನೆಗಡಿ ಆದಾಗ ಮೂಗು ಬ್ಲಾಕ್ ಆಗಿ ನಮ್ಗೆ ಇದು ಬರಲ್ಲ, ಆ ರೀತಿ ಕಾಂಡದ ಭಾಗ ಅಂದರೆ ಎಲ್ಲಿ ನೆಲಕ್ಕೆ ಹತ್ರ ಇರ್ತೋ ಅಲ್ಲಿ ಅದು ಬ್ಲಾಕ್ ಆದಾಗ ಏನಾಗುತ್ತೆ ಮಣ್ಣಿನಿಂದ ನೀರನ್ನು ತಗೊಳ್ಳಿಕ್ಕೆ ಅದಕ್ಕೆ ಆಗೋದಿಲ್ಲ. ಆ ಬ್ಲಾಕ್ ಆಗಿ ಏನಾಗುತ್ತೆ ಕ್ರಮೇಣ ಏನಾಗುತ್ತೆ ನೀರು ಕಡಿಮೆ ಆದಾಗ ಹೆಂಗಾಗುತ್ತೆ ಹಂಗೆ ಎಲೆಗಳು ಬಾಡ್ತಾ ಇದ್ದಾವೆ ಬಟ್ ಒಣಗುದಿಲ್ಲ. ಈಗ ನಾವು ಶಿಲೀಂಧ್ರ ಯಾವ್ದು ಬೇರೆ ಶಿಲೀಂಧ್ರ ಸ್ವರ್ಗವನ್ನು ಕಾಣಿಸ್ಕೊಳ್ತದೆ ಅದು ನಮ್ಮ ಭಾಗದಲ್ಲಿ ಇಲ್ಲ, ಅವಾಗ ಎಲೆಗಳು ಹಳದಿ ಆಗುತ್ತೆ. ಬಟ್ ಇದರಲ್ಲಿ ಎಲೆಗಳು ಹಳದಿ ಆಗಲ್ಲ, ಇದು ಎಲೆಗಳು ಹಸಿರಾಗೇ ಇರ್ತದೆ ಬಟ್ ಏನಾಗುತ್ತೆ ಒಣಗ್ತಾ ಇರ್ತದೆ. ಆ ಕ್ರಮೇಣ ಏನಾಗುತ್ತೆ 45 ದಿನಗಳೇ ಪೂರ್ತಿ ಗಿಡ ಸತ್ತೋಗುತ್ತೆ ಮತ್ತು ನಮಗೆ ಒಂದು ಏನು ಗಡ್ಡೆನೂ ಕಾಣಿಸ್ಕೊಳಲ್ಲ. ಇದನ್ನು ರೈತ ನಾವು ಯಾವ ರೀತಿ ನಾವು ಇದನ್ನ ಗುರುಸ್ಬೋದು ಅಂತ ತಿಳ್ಕೊಂಡ್ರೆ ರೋಗ ಬಂದ ಗಿಡವನ್ನು ಕಿತ್ಕೊಬೇಕು, ಒಂದೆರಡು ಗಿಡ ಕಿತ್ಕೊಂಡು ಏನು ಮಾಡಬೇಕು ಅದನ್ನು ಬೇರೆ ಚೆನ್ನಾಗಿ ತೊಳೆದು ಏನು ಮಾಡಬೇಕು ಗಾಜಿನ ಒಂದು ಬೀಕರ್ನಲ್ಲಿ ಅಥವಾ ಗ್ಲಾಸು ಏನು ಮನೇಲಿ ಏನು ಯೂಸ್ ಮಾಡ್ತೇವೆ ಗ್ಲಾಸಿನ ತಗೊಬೇಕು, ಗಾಜಿನ ತಗೊಂಡು ಅದನ್ನು ನೀರು ತುಂಬಿಸ್ಕೊಂಡು ಈ ಕಾಂಡವನ್ನು ಕುಯ್ದುಬಿಟ್ಟು ಮಧ್ಯ ಭಾಗಲ್ಲಿ ಸೀಳ್ಬಿಟ್ಟು ಸೀಳಿದ ಭಾಗನ ಅದಕ್ಕೆ ಟಚ್ ಆಗೋಂಗೆ ಮುಟ್ಟುವಂಗೆ ಅದರೊಳಗಡೆ ಇಡಬೇಕು. ಇಟ್ಟು ಒಂದು 5 ಸೆಕೆಂಡ್ನಲ್ಲಿ ಅದರಿಂದ ಬರುವಂಥ ಬ್ಯಾಕ್ಟೀರಿಯಾ ಕಣಗಳು ಕಾಂಡದಲ್ಲಿರೋ ಒಳಗಡೆ ಬರ್ತವೆ. ನಮ್ಗೆ ಹೆಂಗೆ ಹೊಗೆ ಬರುತ್ತೆ ಆ ರೀತಿ ನಾವು ಯಾವ್ದಾರು ಬಣ್ಣ ಹಾಕ್ತಾಗ ನೀರಿಗೆ ಹೆಂಗೆ ನಾವು ನಿಧಾನದಲ್ಲಿ ಹರಡುತ್ತದೆ ಅದೇ ರೀತಿ ಅದರಿಂದ ಕಣಗಳು ಬರುತ್ತೆ. ಕಣಗಳು ಬಂದಾಗ ರೈತರು ಓ ಇದು ದುಂಡಾಣ ಸೊರಗರು ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು, ಅಲ್ಲೊಂದ್ ಇಲ್ಲೊಂದ್ ಗಿಡಗಳಿದ್ರೆ ಪೂರ್ತಿ ತೆಗೆದು ಮಣ್ಣಿನ ಸಮೇತ ಹೊರಗಡೆ ಹಾಕ್ಬೇಕು. ಇತ್ತೀಚೆಗೆ ರೈತರ ಬಗ್ಗೆ ನಾವು ಸಂವಾದ ಮಾಡ್ಬೇಕಾದ್ರೆ ಕೇಳಿದ್ರೆ ಹೆಂಗ್ ಸರ್ ಎಲ್ಲಾನು ಕಿತ್ ಬಿಡಕಾಗತ್ತೆ ಅಂತ ಹೇಳಿದ್ರೆ ಅದನ್ನ ಕಿಳ್ಳೇಬೇಕು. ಕಿಳ್ಳಿಲ್ಲ ಏನಾಗುತ್ತೆ ಬೇರೆ ಒಂದು ಗಿಡಗಳಿಗೆ ಪಕ್ಕದ ಗಿಡಗಳಿಗೂ ಸಹ ಇದು ರೋಗ ಹರಡುತ್ತೆ. ಯಾಕಂದ್ರೆ ಒಂದ್ಸರಿ ರೋಗ ಬಂದ್ರೆ ಅದನ್ನ ಪೂರ್ತಿಯಾಗಿ ನಾವು ಹತೋಟಿ ಮಾಡಕ್ಕಾಗಲ್ಲ, ಅದನ್ನ ಕಿತ್ತಾಕ್ಲೇಬೇಕು. ಹಂಗ ರೀತಿ ರೈತ ಕಿತ್ತಾಕ್ಬಿಟ್ಟು ಆ ಭಾಗಕ್ಕೆ ಏನು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 3 ಗ್ರಾಮ್ ಜೊತೆ ಸ್ಟೆಪ್ಟಾಸೈಕ್ಲಿನ್ 1/2 ಗ್ರಾಮ್. ಸ್ಟೆಪ್ಟಾಸೈಕ್ಲಿನ್ ರೈತರು ಏನು ತಗೊಂಬೇಕಾದ್ರೆ ಅದನ್ನ ಗುರುತಿಸಬೇಕು. ಅಂಗಡಿಗಳಲ್ಲಿ ತಗೊಂಬೇಕಾದ್ರೆ ಅದು 90:10 ಅಂತ ಇರ್ತದೆ, 10 ಅಂತ ಇರುತ್ತೆ. ಅದನ್ನ ಆ ಭಾಗದ ಒಂದು ಔಷಧಿ ಅಷ್ಟೇ ತಗೊಬೇಕು. ಅದನ್ನ ಮಿಶ್ರಣ ಮಾಡಿಬಿಟ್ಟು ಒಂದೊಂದು ಗಿಡಗಳಿಗೆ ಒಂದ 250 ml ಇಂದ 300 ml ನಾವು ಚೆನ್ನಾಗಿ ತೊಯ್ಯುವಂಗೆ ಅಥವಾ ನೆನೆಯುವಂಗೆ ಸುರ್ಕೊಂಡು ಹೋಗ್ಬೇಕಾಗುತ್ತೆ. ಅದೇ ರೀತಿಲ್ಲ ಸರ್ ಮುಂಜಾಗ್ರತೆ ಕ್ರಮವಾಗಿ ಏನ್ ಮಾಡಬಹುದು ಈ ರೋಗ ಹತೋಟಿ ಮಾಡ್ಲಿಕ್ಕೆ ಏನಾಗುತ್ತೆ, ಒಂದ್ಸರಿ ಏನು ರೋಗ ಕಾಣಿಸ್ಕೊಂತು ಅಂದ್ರೆ ಆ ತಾಕಿನಲ್ಲಿ ಕನಿಷ್ಠ ಪಕ್ಷ 7 ವರ್ಷ ಯಾವುದೇ ಒಂದು ತರಕಾರಿ ಬೆಳೆನ ಬೆಳೆಯಬಾರದು. ಅದ್ರ ಬದಲು ಏನ್ ಮಾಡಬೇಕು, ಬೆಳೆ ಪರಿವರ್ತನೆ ಆಗಿ ಮುಸುಕಿನ ಜೋಳ ಆಗಲಿ ಅಥವಾ ರಾಗಿ ಆಗಲಿ ಅಥವಾ ಸಜ್ಜೆ ಆಗಲಿ ಬೇರೆ ಒಂದು ಕೃಷಿ ಬೆಳೆಗಳನ್ನ ಬೆಳೆಯಬೇಕು. ಜೊತೆಗೆ ಅದು ಇಲ್ಲ ಅಂದ್ರೆ ನಾವು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ಬೇಕಂದ್ರೆ ಸೆಣಬು ಅಂತ ಹೇಳ್ತೀವಿ, ಅದನ್ನ ಸಹ ಬೆಳೆದಾಗ ಏನಾಗುತ್ತೆ 7 ವರ್ಷ ಆದ್ಮೇಲೆ ಏನಾಗುತ್ತೆ ರೋಗ ಕ್ರಮೇಣ ಕಡಿಮೆ ಆಗುತ್ತೆ. ಜೊತೆಗೆ ನಾವು ನಾಟಿ ಮಾಡೋ ಮೊದಲನೇ ನಾವು ಏನು ನಮ್ಮ ತಾಕಿನ ಏನು ಆಲೂಗಡ್ಡೆ ಹಾಕ್ಲಿಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ, ಆವಾಗ ಏನ್ ಮಾಡ್ಬೇಕು ಒಂದ್ 15 ದಿನ ಮೊದಲನೇ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ, ಅಂದ್ರೆ ಕೃಷಿಗೆ ಉಪಯೋಗ ಮಾಡುವಂತ ಬ್ಲೀಚಿಂಗ್ ಪೌಡರ್. ಹಾಗೆ ನಾವು ಮನೆಗಳಿಗೆ ಯೂಸ್ ಮಾಡಿದ್ರೆ ಇದಕ್ಕೆ ಯೂಸ್ ಮಾಡ್ಬಾರ್ದು. ಅದನ್ನ ಯೂಸ್ ಮಾಡ್ಕೊಂಡು ಅಂದ್ರೆ 1 kg ಒಂದ 30-40 ರೂಪಾಯಿ ಸಿಗುತ್ತೆ. ಅದನ್ನ ಕನಿಷ್ಠ ಪಕ್ಷ 1 ಎಕರೆಗೆ 10 ಬ್ಯಾಗ್ ಅಂದ್ರೆ 10 kg ಅದನ್ನ ಶ್ರಮವಾಗಿ ಮಳ್ಳೂರಿನ ಜೊತೆ ಮಿಕ್ಸ್ ಮಾಡಿ ನಾವು ಏನು ಉಳುವೆ ಮಾಡುವ 15 ದಿನ ಮೊದಲನೇ ಹಾಕ್ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಈ ದುಂಡನ ಸೊರಗರವನ್ನ ನಾವು 50-60% ಕಡಿಮೆ ಮಾಡೋದು. ಬಟ್ ಯಾವುದೇ ಒಂದು ರೋಗ ತಡ್ಕೊಂಡಂತ ತಳಿಗಳು ಇಲ್ಲಿವರೆಗೂ ಬಿಟ್ಟಿಲ್ಲ. ಇತ್ತೀಗ ಈಗ ಒಂದು ಲಾಸ್ಟ್ ಏನು ಕೊನೆಯ ಒಂದು ಜೂನ್ ತಿಂಗಳಲ್ಲಿ ನಮ್ಗೆ ಕೇಂದ್ರೀಯ ಆಲೂಗಡ್ಡೆ ಶಂಸನ ಕೇಂದ್ರ ಶಿಮ್ಲಾ ಅಂತ ಹೇಳ್ತೀವಿ ಹಿಮಾಚಲ ಪ್ರದೇಶ, ಅಲ್ಲಿಂದ ಒಂದು ತಳಿನ ಕೊಟ್ಟಿದ್ದಾರೆ. ಈ ವರ್ಷ ಮೊದಲನೇದಾಗಿ ಪರೀಕ್ಷೆ ಮಾಡ್ತಾ ಇದ್ವಿ ನಾವು, ಈಗ June 19 ಹಾಕಿದ್ದೀವಿ. ಆ ತಳಿಯಲ್ಲಿ ಇನ್ನೂ ಅದನ್ನ ಹೆಸರಿಟ್ಟಿಲ್ಲ, SM ಅಂತ ಹೇಳ್ತಾರೆ, SM 338 ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ನಾವು ಕನಿಷ್ಠ 95% ನಾವು ರೋಗ ಹತೋಟಿ ಆಗಿರೋದ ನೋಡಿದ್ದೀವಿ. ಅದೇ ಬಟ್ ಅದು ವ್ಯತಿರಿಕ್ತವಾಗಿ ಜ್ಯೋತಿಯ ವೆರೈಟಿ ಆಗಲಿ ಹಿಮಾಲಯನಲ್ಲಿ ನಾವು ರೋಗನ ಕಾಣಿಸ್ಕೊಂಡಿದ್ದೀವಿ, ಬಟ್ ಆ ವೆರೈಟಿಯಲ್ಲಿ ಯಾವ್ದೇ ರೋಗ ಕಾಣಿಸ್ಕೊಂಡಿಲ್ಲ. ಮುಂದಿನ ಒಂದ 2 ವರ್ಷದಲ್ಲಿ ಆ ತಳಿ ರೈತರಿಗೆ ಸಿಗ್ಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಿಷ್ಟು ದುಂಡಾಣ ಸ್ವರ್ಗ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಈ ನಂಜಾಣು ರೋಗ ಅನ್ನುವಂಥದ್ದು ಕೂಡ ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ, ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಡಾಕ್ಟರ್? ನಂಜಾಣು ರೋಗ ಮುಖ್ಯವಾಗಿ ಏನು ಆಲೂಗಡ್ಡೆ ಬೆಳೆಯಲ್ಲಿ ಏನಾಗುತ್ತೆ, ಸ್ವಲ್ಪ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಅಂದರೆ 25 ಅಥವಾ 30 ಡಿಗ್ರಿಗಿಂತ ಹೆಚ್ಚಾದಾಗ ನಾವು ನೋಡ್ಕೊತೀವಿ. ಎಸ್ಪೆಷಲಿ ನಮ್ಮ ಮುಂಗಾರಿನಲ್ಲಿ ಮಳೆ ಯಾವ ಕಡಿಮೆ ಆಗುತ್ತೋ ಅವಾಗ ನಾವು ಈ ನಂಜಾಣು ರೋಗವನ್ನು ನೋಡ್ತೀವಿ. ಇದು ಮುಖ್ಯವಾಗಿ ಏನಂತ ನಂಜಾಣು ರೋಗ ವೈರಸ್ಸಿಂದ ಬರುತ್ತೆ. ವೈರಸ್ ಅಂತ ನಂಜಾಣು ಅಂತ ಹೇಳ್ತೀವಿ, ಅದು PVX ಅಂತ ಹೇಳ್ತೀವಿ, ಅಂದ್ರೆ ಪೊಟೇಟೊ ವೈರಸ್ ಎಕ್ಸ್ ಅಂಡ್ ಪೊಟೇಟೊ ವೈರಸ್ ವೈ ಅಂತ ನಾವು ಹೇಳ್ತೀವಿ. ಜೊತೆಗೆ ಇನ್ನೊಂದು ಪೊಟೇಟೊ ಲೀಫ್ ರೋಲ್ ವೈರಸ್ ಅಂತೇಳಿ, ಅಂದ್ರೆ ಆಲೂಗಡ್ಡೆ ಎಲೆ ಎಲೆ ಸುರುಳಿ ನಂಜಾಣು ಅಂತ ಹೇಳ್ತೀವಿ. ಈ ಮೂರು ಒಂದು ವೈರಸ್ಗಳಿಂದ ಈ ನಂಜಾಣು ರೋಗ ಬರ್ತದೆ. ಇದು ಮುಖ್ಯವಾಗಿ ಏನಾದ್ರೆ ಈ ರೋಗ ಬಂದಾಗ ಏನಾಗುತ್ತೆ, ಎಲೆಯ ಭಾಗದಲ್ಲಿ ತಿಳಿ ಮತ್ತು ಗಾಢ ಹಸಿರು ಬಣ್ಣದ ಏನು ನಾವು ಬಣ್ಣವನ್ನು ನೋಡ್ತೇವೆ. ರೈತರಿಂದ ಮುದುಳು ರೋಗ ಬಂದಿದೆ ಅಂತ ತಿಳ್ಕೊಳ್ತೀವಿ. ಕ್ರಮೇಣ ಏನಾಗುತ್ತೆ, ಎಲೆಗಳದ್ದು ಗಾತ್ರ ದಪ್ಪ ಆಗುತ್ತೆ, ಮತ್ತೆ ಎಲೆಗಳದ್ದು ಏನಾಗುತ್ತೆ ಸಣ್ಣ ಸಣ್ಣ ಆಗ್ತವೆ, ಮತ್ತೆ ಬೆಳವಣಿಗೆ ಕುಬ್ಜೆ ಆಗ್ತಕೊಂಡು ಹೋಗ್ತದೆ. ಈ ಬೇರೆ ಗಿಡ ನಮಗೆ 2 ಅಡಿ ಇದ್ರೆ ಇದು 1/2 ಅಡಿ ಅಷ್ಟೇ ಇರ್ತದೆ. ಮತ್ತೆ ಅಂತ ರೋಗ ಬಂದ ಗಿಡಗಳಲ್ಲಿ ಯಾವುದೇ ಒಂದು ಅಲೆಗಿಡನ ನಾವು ನೋಡಕ್ಕಾಗಲಿಲ್ಲ. ಇದು ನಂಜಾಣ ರೋಗ ಹೆಂಗೆ ಬೇರೆ ಬೇರೆ ಗಿಡಕ್ಕೆ ಹರಡುತ್ತಂದ್ರೆ, ಮುಖ್ಯವಾಗಿ ಏನಂದ್ರೆ ರಸ ಇರುವ ಕೀಟಗಳಂತ ಹೇಳ್ತೀವಿ, ಅದ್ರಲ್ಲಿ ಮುಖ್ಯವಾಗಿ ನಾವು ಏನಂತೀವಿ ಎಫಿಡ್ ಅಂತ, ಅಂದ್ರೆ ಸಸ್ಯ ಏನು ಅದು ಏನಾಗುತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ರೋಗನ ಹರಡ್ಕೊಂಡು ಹೋಗುತ್ತೆ. ಜೊತೆಗೆ ಏನಾಗುತ್ತೆ, ನಾವೇನು ರೈತರು ಏನು ಹೇಳ್ತೀವಿ, ನಾವು ನೇಗಿಲು ಉಪಯೋಗ ಮಾಡ್ತೀವಿ, ಆವಾಗಲೂ ಅಷ್ಟೇ ರೋಗ ಬಂದಂತ ಗಿಡಗಳಲ್ಲಿ ಏನಾದರೂ ಅದನ್ನ ನೇಗಿಲು ಅದಕ್ಕೆ ಸ್ಪರ್ಶ ಆಗಿ ಮತ್ತೆ ರೋಗ ಬರದಂತ ಗಿಡಗಳಿಗೆ ಅದು ಸ್ಪರ್ಶ ಆದಾಗ ಅದು ಸ್ಪ್ರೆಡ್ ಆಗೋದನ್ನ ನೋಡಿದ್ದೆ. ಮೆಕ್ಯಾನಿಕಲ್ ಸ್ಪ್ರೆಡ್ ಅಂತ ಹೇಳ್ತೀವಿ, ಇನ್ನೊಂದು ಕೀಟದಿಂದ ಹರಡ್ತದೆ. ಓಹೋ, ಹೀಗೆ ಹರಡುವಂತ ಸಾಧ್ಯತೆ ಇರುತ್ತೆ. ಏನೆಲ್ಲ ಹಾನಿಯನ್ನು ಉಂಟು ಮಾಡುತ್ತೆ ನಂಜಾಣ ರೋಗ ಬಂದಾಗ? ನಂಜಾಣ ರೋಗ ಬಂದ ಆಗ್ಲೇ ಹೇಳದಂಗೆ ಮುಖ್ಯವಾಗಿ ಗಿಡದ ಬೆಳವಣಿಗೆ ಕುಬ್ಜ ಆಗುತ್ತೆ, ಮತ್ತೆ ಯಾವುದೇ ತರಹದ ಊದು ಕಚ್ಚಲ್ಲ, ಮತ್ತೆ ಗಡ್ಡೆಗಳಂತೂ ಕಟ್ಟದೇ ಇಲ್ಲ. ಮತ್ತಿನ್ನೊಂದು ಗಡ್ಡೆ ಕಟ್ಟಿದ್ರೆ ಏನಾಗುತ್ತೆ, ಅದಕ್ಕೆ ವೈರಸ್ ಅದಕ್ಕೆ ಹೋಗಿರ್ತದೆ. ಬಟ್ ಅಂತ ಬೀಜಗಳನ್ನ ನಾವು ಮುಂದಿನ ಒಂದು ಅಂಗಾಮಿನಲ್ಲಿ ಉಪಯೋಗ ಮಾಡಿದ್ರೆ ಅಲ್ಲೂ ರೋಗ ಬರ್ತದೆ. ಹಂಗಾಗಿ ಇದು 100% ನಮ್ಗೆ ಇಳುವರಿ ನಷ್ಟ ಆಗುತ್ತೆ ನಂಜಾಣ ರೋಗ ಬಂದಾಗ. ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಇದು ಬಂದಾಗ? ನಾವು ಏನು ನಂಜಾಣ ರೋಗ ನಾವು ಅಚ್ಚುಕಟ್ಟು ಮಾಡ್ಲಿಕ್ಕೆ ರೈತರು ನಾವು ಏನಂದ್ರೆ ಸಮಗ್ರ ಕೃಷಿ ಪದ್ಧತಿ ಅಥವಾ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ. ಮೊದಲು ಆಗ್ಲೇ ಹೇಳಿದ್ರೆ ನಾವು ಬೀಜೋಪಚಾರ ಮಾಡೋ ಮೊದಲೇ ಏನು ನಾವು ಶಿಲೀಂದ್ರನಾಶಕ ಮಾಡಬಹುದು, ಜೊತೆಗೆ ಒಂದು ಕೀಟನಾಶಕನ ಸಹ ನಾವು ಡೈ ಮೈಥೋಡ್ ಅಂತ ಹೇಳ್ತೀವಿ, ಅಂದ್ರೆ ರೋಗರ್ ಅಂತ ಹೇಳ್ತೀವಿ, ಅದನ್ನ ಒಂದು 2 ml 1 L ಹಾಕೊಂಡು ಅದನ್ನ ಬೀಜೋಪಚಾರ ಮಾಡ್ಬೇಕಾದ್ರೆ ಮಾಡಬಹುದು. ಜೊತೆಗೆ ಏನಾಗುತ್ತೆ, ಇನ್ನು ಅಲ್ಲೊಂದಿಲ್ಲೊಂದು ಗಿಡಗಳಲ್ಲಿ ಎಲ್ಲಾ ಗಿಡಗಳಲ್ಲೂ ಒಂದೇ ಸರಿ ನಾವು ಅಂಗಾಮರಿ ರೋಗ ತರ ಕಾಣಿಸಲ್ಲ, ಅಲ್ಲೊಂದಿಲ್ಲೊಂದು ಬರುತ್ತೆ. ಅವಾಗ ಏನಾಗ್ಬೇಕು, ನಾವು ಬಂದು ಆದ ತಕ್ಷಣ ಏನ್ ಮಾಡ್ಬೇಕು, ನಾವು 1 ಎಕರೆಗೆ 10 ನಾವು ಹಳದಿ ಅಂಟುಬಲ್ ಅಂತ ಹೇಳ್ತೀವಿ, ಹಳದಿ ಅಂಟುಬಲ್ ಅಥವಾ ನೀಲಿ ಅಂಟುಬಲ್ಲನ್ನು ನಾವು ಅಲ್ಲಲ್ಲಿ ಬೆಳೆ ಒಂದು ಎತ್ತರದ ಸಮಕ್ಕೆ ಅಲ್ಲಲ್ಲಿ ನಾವು ನೇತಾಕ್ಬೇಕು. ನೇತಾಕದ ಏನಾಗುತ್ತೆ, ಅದು ರೋಗವನ್ನು ಆಡುವಂತಹ ಏನು ಕೀಟಗಳಾದ ಏನು ಸಸ್ಯ ಏನು ಮತ್ತೆ ಬಿಳಿ ನೋಣಗಳು ಅಲ್ಲಿ ಅಂಟ್ಕೊಂತವೆ. ಅಂಟ್ಕೊಂಡಾಗ ನಾವು ರೈತರು ಏನ್ ಮಾಡ್ಬೇಕು, ಸೂಕ್ಷ್ಮವಾಗಿ ಗಮನಿಸಬೇಕು ಎಷ್ಟು ಅಂಟ್ಕೊಂಡಿದ್ದೇವೆ ಅಂತ ನೋಡ್ಕೋಬೇಕು. ಒಂದು 5-10 ಅಂಟ್ಕೊಂಡಿದ್ದೇವೆ ಒಂದು ಬಟ್ಟಿಕೆ ಅಂತ ನಾವೇನ್ ಮಾಡ್ಬೇಕು, ರೈತರು ಏನ್ ಮಾಡ್ಬೇಕು, ರೋಗ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಂಡು ಯಾವುದೇ ಒಂದು ಅಂತರವಾಪಿ ಕೀಟನಾಶಕನ ಸಿಂಪಡಣೆ ಮಾಡಬೇಕು. ಅದ್ರ ಮುಖ್ಯವಾಗಿ ಏನಂತ ನಾವು ಇಮಿಡಾಕ್ಲೋಪಿಡ್ ಅಂತ ಹೇಳ್ತೀವಿ, ಅದನ್ನ 1 L 1/2 ml ಅಂತ ಸಿಂಪಡಣೆ ಮಾಡಬೇಕು. ಅಥವಾ ಅದು ಬಿಟ್ಟು ಬೇರೆ ಕೀಟನಾಶಕ ಅಂತ ಹೇಳಿದ್ರೆ ನಾವು ಇತ್ತೀಚೆಗೆ ಡೈಫೆನ್ಥೆರಾನ್ ಅಂತ ಹೇಳ್ತೀವಿ, ಅದು ಎಲ್ಲ ಕೀಟಗಳಿಗೂ ಚೆನ್ನಾಗಿ ಕೆಲಸ ಮಾಡ್ತದೆ. ಅದನ್ನ ನಾವು ಡೈಫೆನ್ಥೆರಾನ್ 1 L 1 g ಅಂತ ಸಿಂಪಡಣೆ ಮಾಡಬೇಕು. ಅದು ಇಲ್ಲ ಸಹ ಬೇರೆದು ಬೇಕು ಅಂದ್ರೆ ಸ್ವಲ್ಪ ಹಣ ಕಮ್ಮಿ ಇರೋದು ಬೇಕು ಅಂದ್ರೆ ದುಡ್ಡು ಕಮ್ಮಿ ಇರೋದಂದ್ರೆ ನಾವು ಡೈಮೆಥಿಯೇಟ್ ಅಂತ ಹೇಳ್ತೀವಿ, ಅದನ್ನ 1 L 2 ml ಮಾಡಬೇಕು. ಅಥವಾ ಅದು ಇಲ್ಲದ ಬೇರೆ ಇನ್ನೊಂದು ಬೇಕು ಅಂದ್ರೆ ನಾವು ತಯೋ ಮೆಥಾಕ್ಸಮ್ ಅಂತ ಹೇಳ್ತೀವಿ, ಅದು ಹಳ್ಳಿ ರೂಪದಲ್ಲಿರುತ್ತೆ, ಅದು ರವೆ ರೂಪದಲ್ಲಿರುತ್ತೆ, ಅದನ್ನ 1 L 1/2 g ಅಂತ ಅಥವಾ 10 L 5 g ನಂಗೆ ನಾವು ಸಿಂಪಡಣೆ ಮಾಡಬೇಕು. ಮಾಡಿ ಜೊತೆಗೆ ಏನ್ ಮಾಡ್ಬೇಕು, ನಾವು ತಡೆ ಬೆಳೆಯಾಗಿ ಸುತ್ತ ಅಂದ್ರೆ ಆಲೂಗಡ್ಡೆ ತಾಕಿನ ಸುತ್ತ ತಡೆ ಬೆಳೆಯಾಗಿ ನಾವು ಮುಸುಕಿನ ಜೋಳ ಅಥವಾ ಬಿಳಿ ಜೋಳ ಅಂತ ಹೇಳ್ತೀವಿ, ಅದು ಎತ್ತರದ ಬೆಳೆಯನ್ನು ಹಾಕಿದ್ರೆ ಏನಾಗುತ್ತೆ, ಅದು ಕೀಟಗಳನ್ನು ಪ್ರಸಾರ ಆಗುತ್ತೆ, ಕಡಿಮೆ ಆಗುತ್ತೆ. ಅಂದ್ರೆ ಕೀಟಗಳ ಏನು ಹಾರಾಡ್ಕೊಂಡಿದ್ದಾಗ ಏನಾಗುತ್ತೆ, ತಡೆ ಬೆಳೆ ಬಂದಾಗ ಅದು ವಾಪಸ್ಸು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗೆ ತಡೆ ಬೆಳೆಯಾಗಿ ಆಲೂಗಡ್ಡೆ ಬೆಳೆಯ 15 ಮೊದಲೇ ನಾವು ಮುಸುಕಿನ ಜೋಳನ 1-2 ಬೆಳೆದ್ರೆ ಒಳ್ಳೇದು. ಹೀಗೆ ನಂಜಾಣ ರೋಗವನ್ನ ನಾವು ನಿರ್ವಹಣೆಯನ್ನ ಮಾಡಬಹುದು ಆಲೂಗಡ್ಡೆ ಬೆಳೆಯಲ್ಲಿ. ಹೀಗೆ ಈ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ಪ್ರಮುಖವಾದಂತಹ ರೋಗಗಳಾದ ಕೊನೆಯ ಅಂಗಮಾರಿ, ಮೊದಲ ಅಂಗಮಾರಿ, ದುಂಡಾಣ ಸೊರಗು ರೋಗ ಮತ್ತು ನಂಜಾಣ ರೋಗದ ಬಗ್ಗೆ ನಾವು ತಿಳಿದುಕೊಂಡ್ವಿ. ಹೇಗೆ ರೋಗಗಳು ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೋ ಹಾಗೆ ಕೆಲವೊಂದು ಕೀಟಗಳು ಕೂಡ ಬಾಧಿಸತಕ್ಕಂತಹ ಸಾಧ್ಯತೆ ಇರುತ್ತೆ. ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ಪ್ರಮುಖವಾದಂತಹ ಕೀಟಗಳು ಯಾವುವು, ಅವುಗಳ ನಿರ್ವಹಣಾ ಕ್ರಮಗಳೇನು, ಅದರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಆಲೂಗಡ್ಡೆಯಲ್ಲಿ ಪ್ರಮುಖವಾಗಿ ನಾವು ರಸ ಇರುವ ಕೀಟಗಳಂತ ಹೇಳ್ತೀವಿ, ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಒಂದು ಬಿಳಿನೊಣ, ಸಸ್ಯ ಏನು ಥ್ರಿಪ್ಸ್, ಇವು ರಸ ಇರ್ತವೆ. ರಸ ಇರಿ ಏನಾಗುತ್ತೆ, ಇದು ಒಂದು ಬೆಳವಣಿಗೆ ಕುಂಠಿತ ಮಾಡೋ ಜೊತೆಗೆ ಏನು ಆಗ್ಲೇ ಹೇಳಿದ್ರೆ ನಂಜಾಣನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪ್ರಸರಣ ಮಾಡ್ತಿರ್ತವೆ, ಅದರಿಂದ ಆಲೂಗಡ್ಡೆ ಬೆಳೆಗೆ ಬಹಳ ಹಾನಿ ಉಂಟಾಗುತ್ತದೆ. ಇದು ನಾವು ಏನು ರಸ ಇರೋ ಕೀಟಗಳನ್ನ ನಾವು ಸುಲಭವಾಗಿ ರೈತರು ಏನು ಅಚ್ಚಟಿ ಮಾಡಬಹುದು, ಏನಂದ್ರೆ ಒಂದು ಅಂತರಾಪಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು. ಆಗ್ಲೇ ಹೇಳಿದಂಗೆ ಯಾವ್ದಾದ್ರು ಒಂದು ಇಮಿಡಾಕ್ಲೋಪಿಡ್ ಆಗಲಿ ಅಥವಾ ಥೈಮೆಥ್ ಎಕ್ಸಾಮ್ ಅಲ್ಲಿ ಡೈಫೆನ್ಚರನ್ ಆಗಲಿ ಅಥವಾ ಡೈಮೆಥಿಯೇಟ್, ಇದರಲ್ಲಿ ಯಾವ್ದಾದ್ರು ಒಂದು ಸಿಂಪಡಣೆ ಮಾಡಬೇಕು. ಮತ್ತೆ ಮುಂಜಾಗ್ರತೆ ಕ್ರಮವಾಗಿ ನಾವು ಹಳದಿ ಮತ್ತೆ ನೀಲಿ ಅಂಟುಪಲ್ಲೆನ ನಾವು ತಾಕಿನಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನಾವು ಏನು ರಸ ಇರೋ ಕೀಟಗಳನ್ನ ಅಚ್ಚಟ್ಟು ಮಾಡಬಹುದು. ಜೊತೆಗೆ ಇನ್ನೊಂದು ನಾವು ಆಗ್ಲೇ ಹೇಳಿದಂಗೆ ನುಸಿ ಅಂತ ಹೇಳ್ತೀವಿ, ನಾವು ರೈತರು ಕರಿ ಕಡ್ಡಿ ರೋಗ ಅಂತ ಹೇಳ್ತೀವಿ. ಇದೇನಾಗುತ್ತೆ, ಎಲೆಯ ತಲೆಭಾಗದಲ್ಲಿ ಇರ್ತದೆ, ಇದು ಕ್ರಮೇಣವಾಗಿ ರಸ ಇರ್ಕೊಂಡು ಏನಾಗುತ್ತೆ, ಎಲೆಗಳು ಕೆಳಮುಖವಾಗಿ ಮುದುರ್ತವೆ, ಮುದುರಿ ಎಲೆಗಳ ಗಾತ್ರ ಕಡಿಮೆ ಆಗುತ್ತೆ, ಮತ್ತೆ ತೀವ್ರತೆ ಜಾಸ್ತಿ ಆದಾಗ ಏನಾಗುತ್ತೆ ಎಲೆಗಳು ಕಪ್ಪಾಗ್ಬಿಡ್ತವೆ. ಕಪ್ಪಾಗಿ ಏನಾಗುತ್ತೆ ಅದು ಕಂಡು ಕರಡಿ ಏನು 20 ದಿನಗಳಲ್ಲಿ ಪೂರ್ತಿ ಗಿಡ ಒಣಗುತ್ತೆ. ಅದಕ್ಕೆ ರೈತರು ಏನಾಗುತ್ತೆ ಕರಿ ಕಡ್ಡಿ ರೋಗ ಅಂತ ಹೇಳ್ತೀವಿ. ಇದು ನುಸಿಯಿಂದ ಬರೋದು, ಅದು ಅಷ್ಟೇ ವಾತಾವರಣದ ಏನು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆದಾಗ ಬರುತ್ತೆ. ಈ ವರ್ಷ ನಾವು ನೋಡ್ಕೊಂಡಿದ್ದೆ. ಇದನ್ನ ನಾವು ಅಥಾರಿಟಿ ಮಾಡ್ಲಿಕ್ಕೆ ನಾವು ಡೈಕೋಫಾಲ್ ಅಂತೇಳಿ ಒಂದು ಅಂದ್ರೆ ಹಳೆಯದು ಒಂದು ನುಸಿನಾಶಕ್ಕಿದೆ, ಅದನ್ನ 1 ಲೀಟರ್ 2 ml ಹಂಗೆ ಸಿಂಪಡಣೆ ಮಾಡಬಹುದು. ಅದಿಲ್ಲಾಂದ್ರೆ ಇನ್ನೊಂದು ನಾವು ಪೆನ್ ಪೆರಾಕ್ಸಿಮೆಟ್ ಅಂತ ಹೇಳ್ತೀವಿ, ಅದು ಏನು ಅಂತರಾಪಿ ನುಸಿನಾಶಕ, ಅದನ್ನು ಸಹ ನಾವು 1 ಲೀಟರ್ಗೆ 2 ml ಅಂತ ಮಿಶ್ರಣ ಮಾಡಿ ತಾಕಿನಲ್ಲಿ ಸಿಂಪಡಣೆ ಮಾಡಿದ್ರೆ ಈ ನುಸಿನ ನಾವು ಸಂಪೂರ್ಣವಾಗಿ ಅಥವಾ ಮಾಡಬಹುದು. ಹೀಗೆ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತ ಕೆಲವೊಂದು ಕೀಟಗಳ ನಿರ್ವಹಣೆಯನ್ನು ಕೂಡ ನಾವು ಮಾಡಿಕೊಳ್ಬಹುದು ಅನ್ನುವಂಥದ್ದು. ಈ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ಯಾವುದೇ ರೋಗ ಆಗಿರಬಹುದು ಮತ್ತು ಕೀಟ ಆಗಿರಬಹುದು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ಮೊಬೈಲ್ ಸಂಖ್ಯೆಯಲ್ಲಿ ನಾವು ಸಂಪರ್ಕ ಮಾಡಬಹುದು, ಅಥವಾ ವಾಟ್ಸಪ್ ಅಲ್ಲೂ ಸಹ ನಾವು ತಾಕಿಗೆ ಹೋದಾಗ ಅದರದ ಒಂದು ಭಾವಚಿತ್ರವನ್ನು ತೆಗೆದು ನಮ್ಗೆ ಕಳಿಸಿದ್ರೆ ನಾವು ಅದಕ್ಕೆ ನಾವು ಏನು ಸ್ಪಂದನೆ ಮಾಡ್ತೇವೆ. ನನ್ನ ಒಂದು ಮೊಬೈಲ್ ನಂಬರ್ 8971383036 ಮತ್ತೊಮ್ಮೆ 8971383036. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಕಂಡು ಬರತಕ್ಕಂತಹ ವಿವಿಧ ರೋಗಗಳು ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳನ್ನು ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ಟರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದುವರೆಗೆ ಆಲೂಗೆಡ್ಡೆ ಬೆಳೆಯಲ್ಲಿ ಕಂಡುಬರುವ ರೋಗಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ವೈಎಸ್ ಮಹೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಕಂಡುಬರುವ ಕೀಟಗಳ ನಿರ್ವಹಣೆ ಕುರಿತಂತೆ ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ಜಿಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನವನ್ನ ಆಲೋಚಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿಯಲ್ಲಿ ಅಡಿಕೆ ಕೃಷಿ ಹಾಗೂ ಹಸು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ನಂಬಿಹಳ್ಳಿ ಗ್ರಾಮದ ಕೃಷಿಕ ಸಿಟಿ ಅಶೋಕ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 88 84 26 76 51. ರೈತ ಬಂದವರೇ, ನಮ್ಮ ಜಮೀನುಗಳಲ್ಲಿ

ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ್ ಅವರ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ದಾಸ್ಯದ ಬೇಡಿಯ ಮುರಿಯಲು ಭಾರತ ಜನರದೆಯು ಸಿಡಿಲಾಗಿತ್ತು. ಗುಂಡಿನ ಏಟಿಗೆ ಎದೆಯೊಡ್ಡಿದ ಜನ ನೆತ್ತರ ಗಗನಕ್ಕೆ ವರೆಸಿತು. ಜನರೆದೆಯೋ ಸಿಡಿಲಾಗಿತ್ತು. ದಾಸ್ಯದ ಬೇಡಿಯ ಮುರಿಯಲು ಭಾರತ ಜನರೆದೆಯೋ ಸಿಡಿಲಾಗಿತ್ತು. ಗುಂಡಿನ ಏಟಿಗೆ ಎದೆಯೊಡ್ಡಿದ